ಅಲ ಕನ್ಸು ಬಣ್ಣ ಹೇಳಪ್ಪ. ನಾನು ಬರದ್ ನೋಡ್ಕೊಂಡು ಉಳಿದ ವಿಚಾರ ಎತ್ತದಿಯಪ್ಪ. ಈ ಹುಳ ಬಿಡೋದು ಅಂತ ಹೇಳ್ತಾರಲ್ಲ ಹಂಗೆ, ಅದನ್ನೇ ನಾನು. ಈಗ ಹುಳ ಬಿಟ್ಟವ್ರು ಯಾರು ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಹುಳಗಳು ಓಡಾಡ್ತವೆ. ಎಲ್ಲಪ್ಪ ನಮ್ಮೇನ್ ರಸ್ತಗುಂಟ ಓಡಾಡ್ದವ ಕಾಣೆ? ರಸ್ತಗುಂಟ ಓಡಕ್ ನೀ ಏನ್ ರೋಡ್ ಮಾಡಿ ಮಡಗಿದ್ಯಾ ಅವ್ರಿಗೆ? ಓಡಾಡ್ತದ ನೀವ್ ಅಷ್ಟಾಗ ಜಮೀನ್ ಮಾಡಿದ್ಯಲ್ಲ ಅಲ್ಲಂತೆ. ಅದನ್ನಕ್ಕ ಕಮಲಕ್ಕ ಈಗ ಬರ್ದಿರೋದ್ ನೋಡ್ಬಿಟ್ಟು ಈ ಕಾಳನ್ ಜಮೀನ್ ಮಾಡ್ತಾನಲ್ಲ, ಗಿಡ ನೆಟ್ಟಿದ್ನಲ್ಲ, ಬೆಳೆದಿದ್ದವೋ ಇಲ್ವ ನೋಡ್ಕೊಂಬರಕ್ ಹೋಗಿದ್ದೆ ಅನ್ಕೊಂಡೆ. ನಾನ್ ಹಂಗಲ್ಲ, ಎಲ್ಲ ಹುಳ ಹಿಡಿಯಕ್ ಹೋಗವನೇ ಅನ್ಕೊಂಡೆ. ಉಳಿದ ವಿಷಯ ಗೊತ್ತಾಯ್ತಿರೋದು ಇವತ್ತಲ್ವಾ ಸುಬ್ಬಣ್ಣ? ನಾನು ಯಾಕೆ ಹೋಗಿದ್ದಿ ಅಂತಂದ್ರೆ ಬಂದಿದ್ನಲ್ಲಪ್ಪ, ಅದಕ್ಕ ಒಸಿ ಪಾತಿ ಹಾಕ್ಬಿಟ್ಟು ಬರಾಮ ಅಂತ ಹೋಗಿದ್ದಿ. ಯಾಕೆ ಗೊತ್ತಾ? ಮಳೆ ಬೀಳ್ತಾದಲ್ಲ ಸುಬ್ಬಣ್ಣ, ಬೀಳ್ತಾರ ಸರಿ ಬಿದ್ದ ಮಳೆ ಹರ್ಕೊಂಡು ಹೊಟ್ಟ. ಈಗ ನಿನ್ ಮಾತ್ ಕೇಳಿದ್ರೆ ಗೊತ್ತಾಗುತ್ತೆ ಏನ್ ಕೃಷಿ ಮಾಡಿದ್ಯಾ. ಹೊಸದಾಗ ಕೃಷಿ ಮಾಡಿದ್ಯಾ ನೋಡು, ಅದಕ್ಕೆ ಆ ಗಿಡ ಅಲ್ಲ ಇದೆಯೋ ಇಲ್ವೋ ಅನ್ಕೊಂಡು ಸದ್ಯ ಬೇರ್ಗಿರ್ ಕಿತ್ ನೋಡಿಯ ಮರಯ್ಯ. ಅಲ್ಕಣ್ಣ, ಇವನು ಹಳ್ಳ ಮಾಡಿ ಸಸಿ ನೆಟ್ಟವ್ನೆ, ಅಲ್ಲೇ ಪಾತಿ ಆಗೋಗ್ಲಿಲ್ವೇ ಇವ್ನ್ ಮತ್ ಪಾತಿ ಮಾಡಕ್ ಹೋಗಿದ್ದಂತೆ. ಇವನು ಬೆಳೀತಾದೋ ಇಲ್ವೋ ಅಂತ ಪರೀಕ್ಷೆ ಮಾಡಕ್ ಹೋಗವನ್. ಏರ್ಸ್ಬಿಟ್ ಬರಕಿಲ್ವ ಅಲಕಯ್ಯ, ನಮ್ ರಾಜಣ್ಣ ಅಂತವ್ರು ಇರ್ತಾರೆ, ಇತ್ತಲ್ದಿಕ್ ಹೋಗಿದ್ ಬರ್ತೀನಿ ಅಂದ್ಬಿಟ್ಟು ನೆಟ್ಟರೆ ಗಿಡನ ಕಿತ್ತಾಕೊಂಡ್ಬಿಟ್ರೆ ಏನ್ ಮಾಡೋದಪ್ಪ ಅದಕ್ಕೆ ಇದ್ದುದೋ ಇಲ್ವೋ. ಏ ರಾಜಣ್ಣ ನಂಗೆ ಅನ್ಬಿಡ ಸುಮ್ನಿರು, ಅವ್ನ್ ತುಂಬಾ ಚೆನ್ನಾಗ್ ಕೃಷಿ ಮಾಡ್ತಾನೆ, ಅವ್ನ ಹಂಗೆಲ್ಲ ಅಂತ ಕೆಲ್ಸ ಎಲ್ಲ ಮಾಡಲ್ಲ. ನೀವು ಈಗ ಇದ್ದದೋ ಇಲ್ವೋ ಅಂತ ನೋಡ್ಬೇಕಾಗಿರೋದು ಈ ಗಿಡನೆಲ್ಲ. ಬಸವನ ಹುಳುಗಳು, ಶಂಕದ ಹುಳು ಅಂತ ಕರೀತಾರಲ್ಲ, ಈ ಮಳೆಗಾಲ ಬಂತು ಅಂದ್ರೆ ಕಮಲಕ್ಕ, ಅದು ಕೆಲವು ಕಡೆ ಏನ್ ಮಾಡ್ತಾರೆ ಜಮೀನ್ ಕೆಲಸ ಮಾಡುವಾಗ ಒಂದಿಷ್ಟು ತ್ಯಾಜ್ಯ ಗೀಜ್ಯ ಬರ್ತದೆ, ಅದನ್ನ ಆಮೇಲೆ ಹೊಸಿ ನೇರ ಮಾಡವ ಅನ್ಕೊಂಡು ಒಂದ್ ಕಡೆ ಗುಡ್ಡೆ ಹಾಕಿರ್ತಾರೆ. ನನಗೆ ತ್ಯಾಜ್ಯ ಗೀಜ ಅಂದ್ರೆ ಅರ್ಥ ಆಗೋದಿಲ್ಲ ಕಪ್ಪ. ಕಸ ಅನ್ನು ಕಸ, ಓ ತ್ಯಾಜ್ಯ ಅಂದ್ರೆ ಕಸ ಅಂತ ಗೊತ್ತು. ಅಲಕಯ್ಯ, ಅಕ್ಕಪಕ್ಕದವ್ರು ಕೇಳಿಸ್ಕೊಂಡು ಇದೇನು ಇದು ಏನೇನೋ ಮಾತಾಡ್ತಾವ್ರೆ ಅಂತ ಅನ್ಕೋಬಾರ್ದಲ್ವಪ್ಪ. ಅದಕ್ಕೆ ಹೇಳು ಬಾಯಿ ಒಳ್ಳಲ್ಲ ಅಂತ. ಸರಿ ಇರ್ಲಿ ಬಿಡು, ಈಗ ಏನಾಯ್ತದೆ ಅಂದ್ರೆ ರಾಜಣ್ಣ, ಇದು ಈ ವರ್ಷದ್ದೇ ಕಸ ಅಥವಾ ತ್ಯಾಜ್ಯ ಅಂತಲ್ಲ, ಈಗೇನೋ ಒಂದು ಗುಡ್ಡೆ ಹಾಕಿರ್ತೀವಿ ಆಮೇಲೆ ನೋಡ್ಕೊಳವ ಅಂತ ಬಿಟ್ಟಿರ್ತೀವಿ, ಅಲ್ಲಿ ಇವುಗಳೇನಾಯ್ತವೆ ಆಶ್ರಯ ಪಡ್ಕೊಳ್ತವೆ. ಈ ಮಳೆ ಈ ಒಂದು ತಂಪಾಗಿರೋ ವಾತಾವರಣದಲ್ಲಿ ಹೊರಗಡೆ ಬರುತ್ತವೆ. ಇದು ಹೆಂಗೆ ಅಂದ್ರೆ ಒಂಥರ ಸರ್ವಭಕ್ಷಕ. ಏನ್ ಸಿಕ್ಕತ್ತೆ ಎಲ್ಲ ತಿಂದಕತ್ತೆ? ಎಲ್ಲ ಏನು ಸಿಗ್ಲಿಲ್ಲ ಅಂದ್ರೆ ಗಿಡಗಳನ್ನ ಸ್ವಲ್ಪ ರಸ ಇರೋ ಅಂತ ಕಾಂಡಗಳಿಂದ ಹಿಡಿದು ಎಲೆಗಳು ಎಲ್ಲ ತಿಂದಾಗ್ತದೆ, ಮತ್ತೆ ಗುಂಪು ಗುಂಪಾಗಿರ್ತವೆ. ಆಮೇಲೆ ನೀನು ಸ್ವಲ್ಪ ಬೆಳಕು ಬೀಳ್ತಿದ್ದಂಗೆನೆ ಅವು ಪುನಃ ಹೋಗ್ಬಿಟ್ಟು ಅವುಗಳ ಜಾಗಕ್ಕೆ ಸೇರ್ಕೊಳ್ತವೆ. ಅದೇಪ್ಪ ನೀನ್ ಮಾಡಿ ಮಡಗಿರ್ತೀಯಲ್ಲಪ್ಪ, ಏನಪ್ಪ ಕಸ ಹಾಕಿತ್ಯ ಜಾಗ ಅಲ್ಲಿ. ಜೊತೆಗೆ ಸುಬ್ಬಣ್ಣ, ಅದ್ ಯಾರೋ ಹೇಳ್ತಿದ್ರು ಮೊನ್ನೆ ದಿನ, ಈ ರಾಸಾಯನಿಕ ಹೊಡಿತೀವಲ್ಲ ನಾವು ಔಷಧಿ ಗಿವಸ್ತಿನ, ಅದಕ್ಕೂ ಸಿಕ್ಕಿಲ್ವ ಅಂತ ಹಾಳಾದವು ಇವು ಅಡಿಗೆ ಸೇರ್ಕೊಬಿಟ್ಟವಂತೆ. ಅಲ್ಲ ಏನಾಯ್ತದೆ ಅಂದ್ರೆ ಶಂಕ ಇರ್ತದಲ್ಲ ಕಮಲಕ್ಕ, ಈ ಹುಳು ತನ್ನ ದೇಹದ ಮೇಲೆ ಶಂಕ ಇಟ್ಕೊಂಡಿರ್ತದೆ. ನೀವು ನಡೆಯುವಾಗ ನೋಡಿ ಆ ಹುಳು ಮೈ ಮೇಲೆ ಶಂಕನೇ ಓಡಾಡ್ತದೆ. ಏನಾರು ಒಂದು ಅಪಾಯ ಬಂತ ಶಂಕದ ಒಳಗಡೆ ಸೇರ್ಕೊಂಡ್ಬಿಡ್ತದೆ. ನೀನ್ ಏನೇ ಔಷಧಿ ಹೊಡೆದ್ರು ಮೇಲ್ಗಡೆ ಅದು ಆ ಶಂಕದ ಮೇಲೆ ಬೀಳುತ್ತೆ ಹೊರತು ತಗಕ್ಕಿಲ್ಲ. ಹೌದ್ ಕಣಪ್ಪ, ನಿನ್ ತರಾನೆ ಅದುವೆ ಹೇಳು ಮತ್ತೆ. ನೀನ್ ಕಡಿಮೆಯ ಹೇಳು, ನೀನು ಸರಿಯಾದ ಸಮಯಕ್ಕೆ ಬಂದಿದ್ಯಾ, ಅದಕ್ಕೆ ನಿನ್ ಹುಡುಕೊಂಡೆ ಬಸವನ ಹುಳು ಬಂದಿರ್ಬೇಕು. ಸುಬ್ಬಣ್ಣ, ನಮ್ಮ ಪಕ್ಕದ ಮನೆ ಸಿದ್ಧ ಇದ್ನಲ್ಲಪ್ಪ, ಹಿಂಗೆ ಒಂದ್ ಹೊಸಿ ದಿನದ ಹಿಂದೆ ಆ ಹುಳ ನೋಡ್ಬಿಟ್ಟವನೆ, ನೋಡ್ಬಿಟ್ಟು ಅವನ್ ಏನ್ ಮಾಡ್ಬಿಟ್ಟವನೆ ಅಂತಂದ್ರೆ, ಈ ದಪ್ಪ ಆದ ಶಂಕ ಅಂತ ಕಾಯ್ತಾವನೆ. ನಾನು ಇದ್ ಯಾಕಿಮ್ಮ ಕೇಳ್ತಾ ಇದ್ದಾನು, ಇದ ಬೆಳೀತದೆ ಶಂಕ ಅಂತ ಬೆಳೀತದೆ ಹೆಂಗಿದ್ರು ಜಾಟೆ ಅದೇ ಮನ್ಲಿ ಶಂಕ ಹಿಡ್ಕೊಂಬಿಟ್ಟಿಟ್ಟವನೆ ಹೆಂಗಿದ್ರು ಶ್ರಾವಣ ಬರ್ತದಲ್ಲಪ್ಪ. ಅದಕ್ಕೆ ಅಲ್ಲ ಕಣಪ್ಪ, ಇದು ಅವನ್ಗೆ ಹೇಳು ಇದು ಆತರ ಆಗುವಂತ ಶಂಕ ಅಲ್ಲ ಇದು. ಶಂಕ ತಕೊಂಡು ಊದಕ್ ಹೋದ್ರೆ ಅವನು ಯಾರು ಈಚೆಗೆ ಬರಕಿಲ್ಲ ಟೀಯಿಂದ, ಅವನು ಊದಕ್ಕೆ ಆಗಕ್ಕಿಲ್ಲ ಅಂತೀನಿ. ಅದೇನು ಬೆಳೆಯೋದು ಇಲ್ಲ, ಊದಕ್ಕೂ ಆಗಕ್ಕಿಲ್ಲ. ಏನಂದ್ರೆ ಬೆಳೆಗಳನ್ನೆಲ್ಲ ಹಾಳ್ ಮಾಡ್ಬಿಡ್ತದೆ, ಹಂಗಾಗಿ ಇದರ ನಿಯಂತ್ರಣ ಇವನು ಹೇಳ್ದಂಗೆ ರಾಸಾಯನಿಕಗಳಿಂದ ಸ್ವಲ್ಪ ಕಷ್ಟ. ಆಮೇಲೆ ಇದು ಹೆಚ್ಚಾಗೋದಕ್ಕೆ ಏನ್ ಕಾರಣ ಅಂತ ಯೋಚನೆ ಮಾಡಿದಾಗ, ಸಂಶೋಧನೆ ಮಾಡಿದ್ರು ಹೆಂಗೆ ಏನು ಅಂತೆಲ್ಲ ತಿಳ್ಕೊಂಡಾಗ, ಒಂದು ಈ ಕೃಷಿ ಕಸ ತ್ಯಾಜ್ಯ ಅನ್ನೋಂಗಿಲ್ಲ ಇವನ್ ಮುಂದೆ, ಕಸಗಳೆಲ್ಲ ಹಾಕಿರ್ತೀವಿ. ಆಮೇಲೆ ಈಗ ನಮ್ಮ ಈ ಎಲ್ಲೆಲ್ಲಿ ಮಡಿ ಮಾಡಿರ್ತೀವಲ್ಲ ಅದ್ರ ಸುತ್ತ ಬಾರ್ಡರ್ ಇರುತ್ತವಲ್ಲ, ಬಾರ್ಡರ್ ಬಾರ್ಡರ್ ಅಂದ್ರೆ ಏನಪ್ಪಾ, ಏನಪ್ಪಾ ಕನ್ನಡದಲ್ಲಿ ಗಡಿಕಯ ಕಣಪ್ಪ, ಆ ಗಡಿ ಹೋಗ್ಬೇಡ ಕಣಪ್ಪ, ನೀನ್ ಈ ಗಡಿಲ ಇರು ಮರಯ್ಯ, ಸರಿ ಕಣ್ಬಿಡ, ನಮ್ಮ ಹಳ್ಳಿ ಗಡಿ ಬಿಟ್ಟು ನೀನು ಹೋಗ್ಬೇಡ ನೀನು. ನಾನು ಬಾರ್ಡ್ರು ಅಂತಂದ್ರೆ ಬಿ ಎಸ್ ಎಫ್ ಅವೆಲ್ಲ, ನಮ್ಮ ಯಾವ್ದೋ ಪಕ್ಕದ ಮನೆ ಇವನಿದ್ನಲ್ಲಪ್ಪ ನಂಜಯ್ಯನ ಮಗ, ಬಿ ಎಸ್ ಎಫ್ ಬಿ ಎಸ್ ಎಫ್ ಹೋಗವನೇ ಅಮ್ಮ, ಅದಕ್ಕ ನನಗೆ ಆ ಬಾರ್ಡ್ರ್ ಹೋಗ್ಬೇಡ, ಹಿಡ್ದಾಕ್ಬಿಟ್ಟು ಹೋಗು ಆಮೇಲೆ. ಆಯ್ತು ಬುಡ, ಈಗ ಇದನ್ನ ಯಾಕೆ ಹುಳ ಹಿಡಿಲೇಬೇಕು ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ಅದು ಬಹಳ ಒಂದು ಎಲ್ಲರೂ ಶಿಫಾರಸು ಮಾಡುವಂತಹ ನಿಯಂತ್ರಣ ಕ್ರಮ ಅಂದ್ರೆ ಭೌತಿಕ ಹತೋಟಿ ಅಂತ ಕರೀತಾರೆ. ಕೈಯೆಲ್ಲ ಹಿಡಿದು ಅದನ್ನ ನಾಶ ಮಾಡೋದು ಅದೇ ಸರಿಯಾದ ಕ್ರಮ ಅಂತ, ಯಾಕಂದ್ರೆ ರಾಸಾಯನಿಕಕ್ಕೆ ಸಿಗಕ್ಕಿಲ್ಲ ಆಗ್ಲೋತ್ತಲ್ಲಿ ನಿನ್ ಕಣ್ಣಿಗೆ ಕಾಣಕ್ಕಿಲ್ಲ. ಇದನ್ನ ಹೆಂಗ್ ಮಾಡ್ಬೇಕು, ಕೈಯಿಂದ ಹಿಡಿದು ಅದೆಲ್ಲಿಗೆ ಸುಬಣ್ಣ ಅದನ್ನ ಹಾಕೋದು ಪಕ್ಕದ ಜಮೀನ್ಗೆ ಹಾಕ್ಬಿಟ್ಟಿ ಆಮೇಲೆ ಅದಕ್ಕೆ ಕವ ಕೇಳ್ತೀನಿ, ಪಕ್ಕದ ಜಮೀನ್ ಎಲ್ಲ ಕಣಪ್ಪ ಒಂದ್ ಚೀಲ ಮಡಿಕೋಬೇಕು, ಅದೆಲ್ಲ ಸಂಗ್ರಹ ಮಾಡಿ ಒಂದು ಹಳ್ಳ ತೋಡಿ ಅದಕ್ಕೆ ಒಂದಿಷ್ಟು ರಾಸಾಯನಿಕಗಳು ಅವೇ ಬ್ಲೀಚಿಂಗ್ ಪೌಡರ್ ಅವೆಲ್ಲ ಹಾಕಿ ಅದನ್ನ ಶಾಶ್ವತವಾಗಿ ಸಮಾಧಿ ಮಾಡ್ಬೇಕು. ಹುಳುಗಳನ್ನ ಕಣಪ್ಪ ಗೊತ್ತಾಯ್ತು ಕಯ್ಯ, ನೀನ್ ನೋಡ್ತಿರೋದ್ ನೋಡಿದ್ರೆ ಡೌಟ್ ಅಲ್ಲಿ ಇದೇನಪ್ಪ ಇದು, ನನ್ನೇ ನೋಡ್ತಾವನ್ನ ಹಿಂಗೆ. ನಾನು ಯಾಕೆ ನಾನು ನಿನ್ನೆ ನೋಡ್ತಿದ್ದೆ ಅಂದ್ರೆ ಸುಬ್ಬಣ್ಣ, ಏನಾದ್ರೂ ನಮ್ ರಾಜಣ್ಣೋ ಕಮಲಕ್ನೋ ಹೆಂಗಿದ್ರು ಕೈಯಲ್ಲಿ ಹಿಡ್ದುವೆ ಯಾವ್ದೋ ಮೂಟೆ ಒಳಕ್ ಹಾಕಂದ್ ಏನಾರ ಅವ್ರ ಮನೆ ಕೊಟ್ಬಿಟ್ಟು ಏನಾರ ಮಾಡ್ಗಿಡ್ದಾರ ಅಂತ ಮಡಿಕೊಂಡಾರ. ಅದನ್ನ ಮಡಿಕೊಂಡು ನಾನೇನ್ ಮಾಡ್ಲಿ, ಉಪ್ಪಿನಕಾಯಿ ಹಾಕ್ಲಿ, ಅದನ್ನ ತಕೊಂಡೋಗಿ ಹೇಳ್ದಂಗೆ ನಮ್ ಸುಬ್ಬಣ್ಣ ಹೇಳ್ದಂಗೆ, ಅದೇನಪ್ಪ ಅದು ರಾಸಾಯನಿಕ ಅದೇನದು ಡಿಡಿಟಿ ಬ್ಲೀಚಿಂಗ್ ಪೌಡರ್ ಇನ್ನೇನ್ ಮಾಡಿಯ. ಈಗ ಈಗ ಕಮಲಕ್ಕ ಮಾಡೋದು ಒಂದ್ ಐತೆ, ನೀನು ವಸಿ ಮಾಡ್ಬೋದು, ಏನ್ ರಂಗಲೆ ಬಿಡೋದು ತಗೊಳಪ್ಪ, ಅದಕ್ಕೆ ಬುಡಮ್ಮ ಬಿಡು, ಏನ್ ಹೆಂಗಸ್ರೆ ಬಿಡ್ಬೇಕಾ ಸುಬ್ಬಣ್ಣ. ಈಗ ಸರಿ ಕಣಪ್ಪ ರಾಜಣ್ಣ, ಅದಕ್ಕೂ ಈ ಉಳುಕು ಏನಪ್ಪ ಸಂಬಂಧ ಹೇಳ್ತೀನಪ್ಪ. ಈಗ ನೀವು ನಿಮ್ಮ ಬದು ಅಂಚಲ್ಲಿ ಈಗ ಅವುಗಳನ್ನೆಲ್ಲ ಹತೋಟಿ ಮಾಡ್ಬೇಕಲ್ಲ, ಬೆಳೆಗ್ ಬರ್ದೇ ಇರಂಗ್ ತಡಿಬೇಕಾದ್ರೆ ಏನ್ ಮಾಡ್ಬೇಕು, ಹತೋಟಿ ಆಗೋ ತನಕ ಬೆಳೆ ನಾಶ ಆಗ್ಬಾರ್ದಲ್ಲ, ಬದು ಸುತ್ತ ರಂಗೋಲಿ ಬಿಡ್ಬೇಕು. ಯಾವ್ದ್ರಲ್ಲ ರಂಗೋಲಿನ? ಸುಣ್ಣದ ಪುಡಿನಲ್ಲಿ, ಸುಣ್ಣದ ಪುಡಿ, ಬ್ಲೀಚಿಂಗ್ ಪುಡಿ, ಕೋಳಿ ಮೊಟ್ಟೆ ಸಿಪ್ಪೆ ಪುಡಿ, ಇದನ್ನ ರಂಗೋಲಿ ಹೆಂಗ್ ಬಿಡ್ಬೇಕು? ಈಗೇನಪ್ಪ ಬಿಡ್ತೀಯಾ ಅಲಕಯ್ಯ, ಅದ್ ಹೆಂಗ್ ಬಿಡೋದು ಅಂತ ಹೊಸ ನೀ ತೋರಿಸ್ಬಿಡು. ಅಲ್ಲ ಕಣಪ್ಪ, ಊರಲ್ಲಿ ರಂಗೋಲೆ ಬಿಡ್ತೀನಿ ಅಂದ್ರೆ ನಾವೇನ್ ಬಿಡಬಾರ್ದ ಗಂಡಸರು ಅಂತೀಯ? ಅಲ್ಲಿ ಹೋಗ್ಬಿಟ್ಟು ಬದುತಾವ ರಂಗೋಲೆ ಬಿಡು ಅಂದ್ರೆ ಕೇಳಪ್ಪ. ಕಮಲಕ್ಕ ದಿನ ರಂಗೋಲಿ ಬಿಡೋದನ್ನ ನಾನು ನೋಡಿಲ್ವಾ? ನಾನು ಹಾಗೆ ಹೊಸ ಟ್ರೈ ಮಾಡ್ಬಿಡಮ್ಮ. ಅದೇ ಇಲ್ಲಿ ಮಾಡೋ ಬದ್ಲು ಅಲ್ಲಿ ಮಾಡು ಅಂತಿರೋದು ಹೇಳ್ತೀರ, ಅದನ್ನ ಹೊಸಿ ನೀ ಮಾಡಿ ತೋರ್ಸಪ್ಪ. ನಡಿಯಪ್ಪ, ಈಗ ರಂಗೋಲಿ ಪುಡಿ ಬೇಡ ಕಣಪ್ಪ, ಬ್ಲೀಚಿಂಗ್ ಪುಡಿ, ಸುಣ್ಣ, ಕೋಳಿ ಮೊಟ್ಟೆ ಪುಡಿ, ಅದಿದ್ರೆ ತರಬೇಕು. ಅದ್ಯಾವ್ದಪ್ಪ ಕೋಳಿ ಮೊಟ್ಟೆ ಪುಡಿ? ಮೊಟ್ಟೆ ಸಿಪ್ಪೆ ಇರಲ್ವೇನಪ್ಪ, ಅದ್ರಲ್ಲಿ ಪೌಡರ್ ಮಾಡ್ದಾರ ಮತ್ತೆ ಏನ್ ಮಾಡ್ತೀಯ? ನಮ್ ತಗೊಂಡ್ ಈ ತಲುಗೋ ಮೂರಿಗೆ ಎಷ್ಟು ಬಿಡೋದಿಲ್ವ ನಾವು? ಇನ್ಮೇಲೆ ಅದನ್ನೆಲ್ಲ ಕೂಡಾಕು, ಇನ್ಮೇಲೆ ಬರೀ ಕೋಳಿ ಮೊಟ್ಟೆ ತಿನ್ನೋದಲ್ಲ, ಹಸಿ ಆ ಸಿಪ್ಪೆನು ಹಸಿ ಮಡಗಿರು. ಅಲ್ಲ ಈ ತರ ಪ್ರಯೋಜನ ಬಣ್ಣ, ಏನೋ ಹುಳ ಹತೋಟಿ ಮಾಡಕ್ಕೆ ಏನೋ ಒಂದು ಉಪಾಯ ಹೇಳ್ಕೊಡ್ತಿದ್ರೆ ನೀ ಸುಬ್ಬಣ್ಣೆ ಬಂದು ಅದ್ ಹೆಂಗೆ ತೋರಿಸು ಅಂತಿದೆಯಲ್ಲ, ಅದೇನೋ ಮದುವೆ ಆಗೋ ಅಂದ್ರೆ ನೀನೇನ ನೆಡ್ತಿ ಅಂತಿದ್ರಂತ ಹಂಗಾಯ್ತು. ಹಂಗೆ ಅಂದ್ರೆ ಹುಳ ಅದನ್ನ ಹೋಗಿ ನಿವಾರಣೆ ಮಾಡು ಅಂದ್ರೆ ನಮ್ಗೆ ಹುಳ ಬಿಡ್ತಾವ. ನಾವು ಹುಳ ಬಿಡ್ತಿಲ್ಲಕ್ಕಪ್ಪ, ಹುಳ ನಾಶ ಮಾಡ್ಬೇಕು ಅನ್ನೋದ ನಮ್ಮ ಉದ್ದೇಶ. ಈ ಕಮಲಕ್ಕನ್ನ ಕೇಳವ ಕಮಲಕ್ಕ, ಈಗ ನೀನ್ ಹೇಳು, ಇವನೇನು ಹುಳ ನಾಶ ಮಾಡಕ್ ಹೊರಟವನ, ಹುಳ ಬಿಡಕ್ ಹೊರಟವ್? ಯಾಕೋ ಬಿಡಕ್ಕೆ ಹೋಗಿರಂಗ್ ಕಾಣ್ತಾ ಐತೆ, ಯಾಕಂದ್ರೆ ಅವಾಗಿನ ಕೇಳ್ತಾವನೆ ಹುಳನ್ ಎಲ್ ಬಿಡೋದು ಎಲ್ ಬಿಡೋದು ಅಂತ. ಅಲ್ಲ ನಾನು ಹೊಸಿಯ ಡೌಟ್ ಪಡ್ತೀನಿ ಅನ್ಬಿಟ್ಟು ಈ ಮಟ್ಕ ನಾನು ಹುಳ ಬಿಡೋದು ನಿಮ್ಮೆಲ್ಲ ಸೇರ್ಕೊಂಡು ನನಗೆ ಗೊತ್ತಾಗೋದಿಲ್ಲ ಅಂತ. ಕಮಲಕ್ಕ ಏನ ಟೀಗಿ ಮಾಡಿಲ್ಲ ಅಂದ್ರೆ ನೀನು ಕೆತ್ತಕೊಂಬಂದ ಹಾಕಿದ್ರು ಹಾಕಿದ ಚೀಲದಲ್ಲಿ ಸ್ಯಾನೆ ಮಾತಾಡೋದೇ ಈ ಕಾಪಿ ಆಮೇಲೆ ಕಂಡು ಸುಮ್ನಿರು. ಆಮೇಲೆ ಈಗ ಇನ್ನೊಂದು ವಿಷಯ ಹೇಳ್ತೀನಿ, ಈ ಕೆಲವ್ರಿಗೆಲ್ಲ ಈ ನಮ್ಮೂರ್ನಾಗ ಇರ್ಲಿಲ್ವಲ್ಲ ಇದು ಎಲ್ಲಿಂದ ಬಂತು ಅಂತ ಹೇಳ್ಬೋದು. ಈ ಕೆಲವ್ರು ಏನ್ ಮಾಡ್ತಾರೆ ರಾಜಣ್ಣ, ಕೆರೆ ಗೋಡನ್ನ ಒಡಿಸಿರ್ತಾರೆ. ಇವ್ರಿಗೆ ಕೆರೆ ಗೋಡು ಅಂತಂದ್ರೆ ಜಮೀನ್ಗೆ ಹಾಕಿ ಫಲವತ್ತತೆ ಎಲ್ಲ ಜಾಸ್ತಿ ಮಾಡ್ಕೋತೀವಿ ಅಂತ. ಆ ಮಣ್ಣಿನಲ್ಲಿ ಇದ್ರ ಕೋಶಗಳೇನಾದ್ರು ಬಂದಿದ್ರೆ ಆ ಮಣ್ಣಿನ ಜೊತೆಗೆ ಈ ಹೇಳೋ ದಿಟಕ ಸುಬ್ಬಣ್ಣ ಯಾಕೆ ಅಂತ ಹೇಳ್ತೀನಿ ಕೇಳು. ನಮ್ಮ ಹಿತ್ತಲಿನಾಗೆ ಇವು ಇರಲಿಲ್ಲ. ಒಂದಿನ ನೋಡಿದ್ರೆ ಒತ್ತರ ಒತ್ತನಕ್ಕೆ ದೇವ್ರಿಗೆ ಹೂ ಕುಯ್ಯಕ್ಕೆ ಅಂತ ಹೋದ್ರೆ ಹೂವಿನ ಗಿಡದ ಮೇಲೆಲ್ಲ ಅವೆ. ಇದು ಹೆಂಗ್ ಬತ್ತು ಇಲ್ಲಿಂದ? ಈಗ ಇವಿರೋ ಒಳೆ ದಂಡೆಲೋ ಇನ್ನೆಲ್ಲೋ ಇರ್ತವೆ, ಇಲ್ಲಿ ಹೆಂಗ್ ಬತ್ತು ಅಂತ ನೋಡಿದ್ರೆ ಈ ಎಂತಕ್ಕೋ ಹೊಸ ಮರಳು ತರಿಸಿದ್ದೆ ಕಣಪ್ಪ, ಅದನ್ನ ಹಿಂದ್ಗಡೆ ಇತ್ತಲಲ್ಲಿ ಹಾಕಿದ್ದೆ. ಸರಿ, ಮತ್ತೆ ಆ ಮರಳಲ್ಲಿ ಬಂದವು ಸದ್ಯ ಮನೆ ಒಳಗೆ ಬರ್ಲಿಲ್ಲ. ಏನ್ ಒಂದ್ ಬಂದದಕ್ಕ ಚಂದ್ರಣ್ಣ, ಏನ್ ಯಾವ ಪಾಟಿ ಆಗವ ನೂರಾರವ ಈಗ? ಅಯ್ಯಯ್ಯೋ, ಮತ್ತೆ ಗಿಡನೆಲ್ಲ ತಿಂದಾಕ್ಬಿಡ್ತಾ? ಅದೇ ಈಗ ಸುಬ್ಬಣ್ಣಿ ಒಳದಲ್ಲಿ ಹಂಗೆ ಹಿಡಿದು ಹಿಡಿದು ಹಾಕ್ಬೇಕು ಇವಾಗ. ಆಮೇಲೆ ಇವುಗಳಿಗೂ ಹೊಸಿ ಕಮಲಕ್ಕ ಮಾಡ್ತಾಳಲ್ಲ ಆ ತರ ಮಾಡ್ಬೇಕು. ಕಾಪಿಯ ಕಾಪಿ ಎಲ್ಲ ಕಣಪ್ಪ, ತಿಂಡಿ ತಿಂಡಿ ಏನಿಲ್ಲ. ಈಗ ಪರಂಗಿ ಹಣ್ಣು ಅಂದ್ರೆ ಅವಕ್ಕೆ ತುಂಬಾ ಖುಷಿ ಅಂತೆ. ಅದಕ್ಕೆ ಏನ್ ಮಾಡ್ತಾರೆ ಕೆಲವು ರೈತರು ಸಾಯಂಕಾಲದ ಹೊತ್ತಿಗೆ ಪರಂಗಿ ಹಣ್ಣನ್ನ ಎಲ್ಲ ಸಣ್ಣ ಸಣ್ಣ ಪೀಸ್ಗಳು ಮಾಡಿ ನಾಲ್ಕು ಜಾಗದಲ್ಲಿ ಬದು ಆತರ ಮಡಗ್ಬಿಡೋದು. ರಾತ್ರಿ ಹೊತ್ತು ಇವೆಲ್ಲವೂ ಹುಡುಕೊಂಡು ಬಂದು ಅಲ್ಲಿ ತಿಂತಾ ಇರತ್ವೆ. ಎಷ್ಟು ಗಂಟೆಗೆ ಇಟ್ಟಾರದ ಹುಡುಗಳಿಗೆ ಇಡದ್ ಕಣಪ್ಪ, ನೀನ್ಯಾಕೆ ಟೈಮ್ ಕೇಳ್ತೀಯ? ಯಾರು ಮಡಗಿರ್ಲಿ, ನೀನ್ ಹುಳಕ್ಕಿಂತ ಮುಂಚೆ ಹೋಗಿ ಎತ್ಬಿಡು. ಅಭ್ಯಾಸ ಮಾಡೋನು ಸಾಯಂಕಾಲ ಕಾಣ ಬೆಳಿಗ್ಗೆ ಕಾಣಲ್ವಂತೆ. ಅದು ಕೇಳ್ಕೊಂಡು ವಾಚ್ ಕಟ್ಟಿರ್ತಾರ ನೋಡು ಶಂಕದ ಉಳುಗೆ, ಟೈಮ್ ನೋಡ್ಕೊಂಡು ಬರ್ತದೆ. ಅದಿರ್ಲಿ ಕಣ್ ಸುಬ್ಬಣ್ಣ, ಪರಂಗಿ ಟೈಮ್ ಕೇಳ್ದಿಕ್ಕಪ್ಪ ನಾನು ಬಸವನುಳು ಕೇಳ್ದ ಟೈಮ್. ನೀನ್ ಅದಕ್ಕಿಂತ ಮುಂಚೆ ಹೋಯ್ತೀಯ ಆಮೇಲೆ ಹೋಯ್ತೀಯ ಅದ ಹೇಳು. ಇಡದ್ ಎಷ್ಟು ಗಂಟೆಗೆ? ಈಗ ನೀನೇ ಗಿಡಪ್ಪ ಓಲಿ, ಪರಂಗಿ ಗಿಡ ನಿಮ್ಮನೇಲಿ ಇಲ್ವಾ? ಅದ ಹಣ್ ಬಿಟ್ಟಿಲ್ವಾ? ಅದ ಈಗ ಉಳುಕಿಡು, ಜಮೀನ್ ಉಳಿಯದ್ ಬೇಡವಾ? ಯಾರ್ದೋ ಜಮೀನ್ಗೆ ನಮ್ಮ ಮನೇಲಿ ಬೆಳೆದಿರ ಪರಂಗಿ ನಾನೇ ತಗೊಂಡೋಗಿ? ಯಾರ್ದೋ ಜಮೀನ್ಗಿಲ್ಲ, ನಿನ್ ಜಮೀನ್ ನೀನ್ ಪಕ್ಕದ ಜಮೀನ್ಗೆ ಯಾರು ಕೇಳ್ದವ್ರು? ಇದನ್ನ ಏನ್ ಮಾಡ್ತಾರೆ ಅಂದ್ರೆ ಬಾಳೆಹಣ್ಣು ಕೆಲವು ಕಡೆ ಇಡ್ಬೇಕು ಅಂತ ಹೇಳ್ತಾರೆ. ಬಾಳೆಹಣ್ಣು ಇದ್ರೆ ಬಾಳೆಹಣ್ಣು ಅಂದ್ರೆ ಅವುಗಳಿಗೆ ಈ ವಾಸನೆ ಹಣ್ಣಿನ ವಾಸನೆಗೆ ಸ್ವಲ್ಪ ಆಕರ್ಷಣೆ ಬರ್ತವೆ. ಇವೆಲ್ಲ ಗುಂಪು ಗುಂಪಾಗಿ ಸೇರ್ಕೊಂಡಿರ್ತವೆ. ಅಂತ ಟೈಮಲ್ಲಿ ಒಂದೊಂದ ಆಗಿ ಇಡ್ಕೊಳ್ಳೋ ಬದಲು ಒಟ್ಟಿಗೆ ಗುಂಪಾಗಿ ಸಿಗ್ತಾವಲ್ಲ, ತೆಗೆದು ನಾಶ ಮಾಡಬಹುದು ಅನ್ನೋದು ಒಂದು ಅಭಿಪ್ರಾಯ. ನಮ್ ಕಮಲಕ್ಕನ ಕಾಪಿಗೆ ವಾಸನೆ ಹಿಡ್ಕೊಂಬತ್ತೀಮಲ್ಲ, ಅದಕ್ಕೆ ಹೇಳಿದ್ದು ಕಮಲಕ್ಕನ ಉದಾಹರಣೆ ಕೊಟ್ಟಿದ್ದು. ಈ ಕಮಲಕ್ಕ ಕಾಪಿ ಮಾಡ್ತಾಳೆ ತಿಂಡಿ ಮಾಡ್ತಾಳೆ ಅಂತ ನಾವು ಮೂರ್ ಜನ ಬಂದು ಸೇರ್ಕೊಂಡಿಲ್ವಾ? ಹಂಗೆ ಹುಳುಗಳು ಅತ್ಲಾಗಿ ಹಣ್ಣನ್ ನೀನ್ ಮಡಗಿದ್ರೆ ಆ ಜಾಗಕ್ಕೆ ಬರ್ತವೆ. ಅದೊಂದು ಭೌತಿಕ ಹತೋಟಿ. ಹಾಗಂತ ರಾಸಾಯನಿಕ ಇಲ್ವೇ ಇಲ್ವಾ ಅಂದ್ರೆ ಅದೇ ಏನಂದ್ರೆ ಈ ನೇರವಾಗಿ ಕೊಡಕ್ ಆಗಕ್ಕಿಲ್ಲ, ಅದನ್ನು ಆಹಾರದ ರೂಪದಲ್ಲೇ ಮಾಡ್ಬೇಕು. ಈ ಗೋಧಿ ತೌಡು, ಗೋಧಿ ಹಿಟ್ಟು, ಭತ್ತ ತೌಡು ಇವುಗಳನ್ನೆಲ್ಲ ಒಂದು ಬೆಲ್ಲದ ಪಾಕ ಹಾಕ್ಬಿಟ್ಟು ಉಂಡುಂಡೆಯಾಗಿ ಮಾಡ್ಬಿಡೋದು. ಅದಕ್ಕೆ ಒಂದಿಷ್ಟು ವಿಷಾನು ಹಾಕ್ತಾರೆ. ಮೆಟಾಲ್ಡಿಹೈಡ್, ಈ ಮೆಟಾಲ್ಡಿಹೈಡ್ ಅಂತ ಒಂದು ಔಷಧಿ ಸಿಗ್ತದೆ, ಅದು ವಿಷ. ಅದನ್ನ ಹಾಕಿದ್ರೆ ಈ ಅದೊಂದು ಗಮ್ ಅಂತ ಕಡಲೆಕಾಯಿ ಎಣ್ಣೆನೂ ಹಾಕಿರ್ತಾರೆ. ಏನೋ ಒಂದು ತಿಂಡಿ ಅದೇ ಅನ್ಕೊಂಡು ಅವುಗಳು ಬಂದು ತಿಂದು ಅಲ್ಲೇ ಸಾಯ್ತವೆ. ಅದೊಂದು ಅದು ಕೊನೆ ಅಸ್ತ್ರ ಆಗ್ಬೇಕು. ಮೊದಲ ಅಸ್ತ್ರ ನಾನು ಹೇಳಿದಂಗೆ ಹುಳು ಹಿಡಿಯೋದು, ಭೌತಿಕ ಹತೋಟಿ. ಅಲ್ಲ ಸುಬ್ಬಣ್ಣ, ಸರಿ ಕಯ್ಯ, ಈಗ ಅದೇನೇನೋ ಹೇಳ್ದಲ್ಲಪ್ಪ ಔಷಧಿಯ, ಅದಾಕಿ ಸಿಹಿಯಾಗಿರಂಗೆ ಮಾಡ್ಬಿಟ್ಟು ಅದಕ್ಕೆ ತಿನ್ನ ಕೊಟ್ಬಿಟ್ರೆ ಸತ್ತು ಹೋಯ್ತದೆ ಅಂತ ಹೇಳಿದ್ರಿ ಅಲ್ವಪ್ಪ? ಇನ್ನೇನಾದ್ರೂ ಬೇರೆ ಯಾವ್ದಾದ್ರು ಒಂದು ಹುಳ ಏನಾರ ತಿನ್ಬಿಟ್ರೆ ಅದು ಸತ್ತು ಹೋಯ್ತದಲ್ವಾ? ಅದಕ್ಕೆ ಹೇಳಕ್ ಹೊರಟಿದ್ದೆ, ನೀನ್ ಆತರ ಹುಳುಗೆ ಔಷಧಿ ಮಡಗಿದ್ಯಾ ಅಂದ್ರೆ ಯಾವುದೇ ಕಾರಣಕ್ಕೂ ಆ ರೀತಿ ಪದಾರ್ಥಗಳು, ಯಾಕಂದ್ರೆ ಅಲ್ಲೂ ಮನುಷ್ಯರು ಪ್ರಾಣಿಗಳು ತಿನ್ನೋ ಅಂತ ಕಡಲೆಕಾಯಿ ಎಣ್ಣೆ ಇರ್ತದೆ, ಹಿಟ್ಟಿರ್ತದೆ, ತೌಡಿರ್ತದೆ, ಪಕ್ಷಿಗಳೇ ಆಗ್ಲಿ, ಸಾಕು ಪ್ರಾಣಿಗಳೇ ಆಗ್ಲಿ, ನಾಯಿ ಬೆಕ್ಕು ಹಸುಕರು ಯಾವ ಅದಕ್ಕೆ ಬಾಯಿ ಹಾಕದಂಗೆ ನೋಡ್ಕೋಬೇಕು. ಮಾರನೇ ದಿನ ಬೆಳಿಗ್ಗೆ ಜ್ಞಾಪಕವಾಗಿ ನಾವು ಎಲ್ಲೆಲ್ಲಿ ಇಟ್ಟಿದ್ವೋ ಅಲ್ಲಿ ಅದ ವಸ್ತುಗಳೆಲ್ಲ ತೆಗೆದು ಅದನ್ನು ನಾಶ ಪಡಿಸ್ಬೇಕು. ಅಂದ್ರೆ ಅದ ಹೆಂಗಪ್ಪ ಕಾಯೋದು? ಅದ್ರ ಕಾಯ್ಕೊಂಡೆ ಕುಂತಿರಕ್ಕ ಹಂಗಲ್ಲ, ನೀನ್ ಜಮೀನಿಗೆ ರಾತ್ರಿ ಹೊತ್ತು ಹಾಕಿರ್ತೀಯ, ಬೆಳಿಗ್ಗೆ ಒಂದು ರೌಂಡ್ ಹೋಗಿ ನೋಡ್ಕೋಬೇಕು. ಹುಳುಗಳೆಂಗು ಸತ್ತಿದ್ರೆ ಅದನ್ನೆಲ್ಲ ತೆಗೆದು ಒಂದು ಹಳ್ಳ ತೋಡ್ಬಿಟ್ಟು ಅದಕ್ಕೆ ಹಾಕ್ಬೇಕು. ಅದಕ್ಕೆ ಊತ್ ಬಿಟ್ರೆ ಒಂದಿಷ್ಟು ಬ್ಲೀಚಿಂಗ್ ಪೌಡ್ರು ಸುಣ್ಣ. ನೀನು ಹಿತ್ಲು ಮಾಡ್ಕೊಂಡಿರ್ತದೆ ಇಂಚೋರಿ, ಮನೆ ಇಂಚೋರಿ ಹಿತ್ಲಲ್ಲಿ ಏನಾರು ಹಾಕಿದ್ರೆ ಇದನ್ನ ಕಾಯ್ಕೊಳಕ್ಕೋಸ್ಕರ ಬೇಲಿ ಗಿಲಿ ಹಾಕೊಂಡಿರಲ್ವಾ, ಹಂಗೆ ಇದ್ನ ಏನಾದ್ರು ಮಡಗದಾಗ ಅದಕ್ಕೂ ಏನಾರು ಒಂದು ವ್ಯವಸ್ಥೆ ಮಾಡ್ಕೊಂಡು. ಆಮೇಲೆ ಸತ್ತು ಹುಳುಗಳನ್ನ ಸತ್ತೋಯ್ತು ಅಂತ ಸುಮ್ಮನೆ ಇರಂಗಿಲ್ಲ, ಅದೆಲ್ಲ ಕನಿಷ್ಠ ಅಂದ್ರೆ ಒಂದು ಅರಡಿ ಆಳದಲ್ಲಿ ಉಳ್ಬೇಕು ಜಮೀನಲ್ಲೇ ಒಂದ್ ಕಡೆ. ಆ ಸತ್ತಾಗಿರೋ ಹುಳನ ಇನ್ಯಾವ್ದಾರು ಪಕ್ಷಿಗಳು ತಿಂದ್ಬಿಟ್ರೆ ಅವು ಸತ್ತೋಯ್ತವೆ. ಆಯ್ತಾ, ಅದನ್ನ ವಸಿ ನಾವು ಗಮನ ಹರಿಸ್ಬೇಕು. ಮುಖ್ಯವಾಗಿ ಬರುವಂತದ್ದು ರಾಜಣ್ಣ ಇಲ್ಲಿ ಏನಂದ್ರೆ, ಒಂದು ಯಾವ್ದ್ಯಾವ ಜಮೀನಿಂದ ಸಸಿಗಳು ತತ್ತಿವಿ ಅಂತ ಇರೋದು, ಅಲ್ಲಿ ಏನಾರು ಈ ಕೋಶಗಳೇನಾರು ಇದ್ರೆ ಆ ಮಣ್ಣಲ್ಲಿ ಗಿಡದ ಜೊತೆಗೆ ಬತ್ತವೆ. ಇವು ಬಹಳ ಬೇಗ ವಂಶಾಭಿವೃದ್ಧಿ ಆಯ್ತದೆ. ಒಂದಿದ್ದು ಹತ್ತಾಗದು ನೂರಾಗದು ಅದೇನ್ ಕಷ್ಟ ಇಲ್ಲ. ಆಮೇಲೆ ಈಗ ನಾವೇ ಆಶ್ರಯ ಸಸ್ಯಗಳನ್ನ ಎಲ್ಲ ಮಾಡಿರ್ತೀವಿ ಬದುಸುತ್ತ ಏನೋ ವಸಿ ನಾವು ಕೊಚ್ಚುವಾಗ ವಸಿ ನೀರಿನ ನಿರ್ವಹಣೆ ಸಂಬಂಧ ಒಂದಿಷ್ಟು ಬದುಗಿದು ಮಾಡಿರ್ತೀವಿ. ಅಲ್ಲೊಂದಿಷ್ಟು ಸಸಿಗಳು ಗಿಡಗಳು ಬೆಳೆದಿರ್ತದೆ, ಇವುಗಳು ಅವುಗಳಿಗೆ ಆಶ್ರಯ ಕೊಡ್ತವೆ. ಹಂಗಾಗಿ ಜಮೀನ್ ಕಡೆ ಹೋದಾಗ ಬೆಳೆ ನೋಡೋದಷ್ಟೇ ಅಲ್ಲ, ಬದುತಾವ್ ಹೆಂಗೈತೆ, ಬದುನಲ್ಲಿ ಏನಾದ್ರು ಸೇರ್ಕೊಂಡದ ಏನು ಬದುನಲ್ಲಿ ಇದು. ಮತ್ತೆ ಅದಕ್ಕೆ ಇದೆಲ್ಲ ನೀರ್ ನಿಲ್ಬಾರ್ದಂತಲ್ಲಪ್ಪ, ಅದಕ್ಕೆ ನೀರು ಸಲೀಸಾಗಿ ಹೋಗ್ಬೇಕು. ಇದಕ್ಕೆ ನೀರು ಯಾಕಿದ್ ಮಳೆಗಾಲದಲ್ಲೇ ಬರುತ್ತೆ ಅಂದ್ರೆ, ಇದು ನೀರು ಸ್ವಲ್ಪ ಜಿನುಗೋ ಜಾಗದಲ್ಲಿ, ನೀರ್ ಜಾಸ್ತಿ ಇರೋ ಜಾಗದಲ್ಲಿ ಇರ್ತದೆ. ಈಗ ನೀರ್ ಕಡಿಮೆ ಆಯ್ತು ಅಂತ ಇಟ್ಕೋ, ನಿನಗ್ ಗೊತ್ತೇ ಇಲ್ಲ ಸುಬ್ಬಣ್ಣ. ನಾನು ನೋಡದ್ನಲ್ಲ ನಮ್ಮ ಹಿತ್ತಲಿನಾಗೆ ಈ ಬಿಸಿಲು ಜಾಸ್ತಿ ಇದ್ದಾಗ ಪುಡಿಪುಡಿಯಾಗಿ ಹೋಗಿರ್ತವೆ, ಅವು ಒಣಗೋಗಿ ಪುಡಿಪುಡಿಯಾಗಿ ಹೋಗಿರ್ತವೆ. ಅದು ಓಡಾಡ್ತಾ ಇರುವಾಗ ಹಿಡ್ಕೊಂಡ್ರೆ ಒಳ್ಳೆ ಪಿಸ್ಕ ಪಿಸ್ಕ ಜಾರ್ತದೆ ಕಣ ಮುಟ್ಟಿದ್ರೆ ಗರ್ಕ ಹೋದ್ರೆ ಅದ್ರ ದಾರಿ ಉಂಟ ಒಂಥರ ನೋಡಿ ನೋಡಿದೀನಿ ಅದನ್ನ ಗೋಡವೆಲ್ಲ ಹತ್ಕೊಂಡು ಹೋಗ್ತದೆ. ಮತ್ತೆ ಅದೇನೋ ಒಂಥರ ಆಯ್ತು ಕಣ್ಣ, ಅದನ್ನ ನೆನ್ಸ್ಕೊಂಡ್ರೆ ಈಗ ಅದಕ್ಕೆ ಹೇಳಿದ್ದು ರಂಗೋಲಿ ರಂಗೋಲಿ ನೀನೇ ಬಿಡು ಸುಬ್ಬಣ್ಣ. ಇದು ಯಾಕೆ ಕಮಲಕ್ಕ ಮಾತಾಡತ್ಕಂಡ್ರೆ ಅವಳ ಜಮೀನ್ ತಗೊ ನಾನೇ ತೆಗಿಬೇಕು ಅಂತ ಅನ್ಸ್ತದ ಹೋಗಿ. ಹಂಗಲ್ಲ ಈಗ ಕಮಲಕ್ಕ ನಿನ್ ಜೊತೆಗೆ ಈ ಚಂದ್ರನನ್ನು ಕಳಿಸ್ತೀನಿ ಸುಮ್ಮನೆ ಕವ್ವ. ಅಸಹ್ಯವ ಅಸಹ್ಯ ಪಡ್ಬಾ ಕಮಲಕ್ಕ. ಅದಕ್ಕೂ ಉಪಾಯ ಐತ ಏನೋ ಅಪ್ಪಿ ತಪ್ಪಿ ಅದಕ್ಕೂ ಏನಾರು. ಈಗ ಈ ನಮ್ಮ ಈ ಡೌಟೇಸ ಡೌಟೇಸ ಏನಾರು ನಿನ್ ವಿಳಾಸ ಕೊಟ್ಟು ಕಳಿಸ್ಬಿಟ್ರೆ ನಿಮ್ ಮನೆ ದಿಕ್ಕಕ್ಕೆ ಬಂದ್ರೆ ನೀ ಏನ್ ಎದ್ರಿಗೆ ಎದುರ್ಕೋಬೇಕಾಗಿಲ್ಲ. ಒಂದಿಷ್ಟು ಪುಡಿ ಉಪ್ಪು ತಗೋ, ಅದ್ರ ಮೇಲೆ ವಸಿ ಹಿಂಗ ಹಾಕು, ಅದಲ್ಲೇ ಸ್ಟಾಪ್, ಮುಂದಕ್ಕೆ ಬರೋದಿಲ್ಲ, ಮುಂದಕ್ಕೆ ಬರೋಲ್ಲ. ಅದಕ್ಕೆ ಅಲ್ಲೇ ಒಂಥರ ನಿತ್ರಾಣ ಆಗುತ್ತೆ, ಸ್ವಲ್ಪ ಟೈಮ್ ತಗೊಳ್ತದೆ. ಅಲ್ಕ ಸುಬ್ಬಣ್ಣ, ನೀನು ಈಗ ಉಪ್ಪು ಹಾಕ್ಬಿಟ್ರೆ ಹಂಗ ಆಯ್ತದೆ ಅಂತಂತೀಯೇ. ಇವು ಸಮುದ್ರದ ದಂಡಲ್ಲಿ ಬೇಕಾದಷ್ಟು ಇರ್ತವಲ್ಲ ಸಮುದ್ರ ಜಾತಿ ಕಣಪ್ಪ. ಹೇಳದ್ವಲ್ಲ ಹಂಗೆ ನಿಜವಾದ ಶಂಕ ಕಂಡಣ, ಅದು ಗಟ್ಟಿ ಶಂಕ, ಅದು ಇದು ಲೋಳ ಕಂಡಂಗ ಇರ್ತದಲ್ಲ ಊದ ಶಂಕ, ಅದು ಶಂಕ ಕರೆಕ್ಟ್. ಉಪ್ಪು ಹಾಕಿದ್ರೆ ಅಲ್ಲಿ ವಸಿ ಅದಕ್ಕೊಂಥರ ನಿತ್ರಾಣ ಆಯ್ತದೆ, ಅದು ಅಲ್ಲೇ ನಿಂತ್ಕೊಳ್ತದೆ. ಅದನ್ನ ಬೇಕಾದ್ರೆ ಕೈಯಿಂದ ತೆಗೆದತ್ಲಾಗಿ ಬಿಸಾಕ್ಬೋದು. ನಮ್ಗ ಈ ಸಿಗ್ನಲ್ ಲೈಟ್ ಅಲ್ಲಿ ರೆಡ್ ಲೈಟ್ ಬಂದ ತಕ್ಷಣ ನಿಂತ್ಕೋಬೇಕಲ್ಲ ಹಂಗೆ ನೋಡಪ್ಪ. ಅವಳು ಉಪ್ಪು ಹಾಕ್ತಾಳೆ, ನೀನು ಒಂದು ಗೋಣಿ ತಾಟ್ ಇಟ್ಕೊಂಡಿರ್ಬೇಕು. ಅವಳು ಯಾತ ಯಾತಕ್ಕೆ ಉಪ್ಪು ಹಾಕ್ತಾಳೆ ಅಂದ್ರೆ ಕಮಲಕ್ಕ ನಟ್ಟಿದೆ ಪರ್ಸಲ್ ಅಲ್ಲೇ ಮಲಗಿರ್ಬೇಕು. ಯಾವಾಗ ಉಪ್ಪು ಹಂಗಲ್ಲ ಕಣ, ಅದು ಸಿಗೋದೆ ಸಾಯಂಕಾಲದ ಮೇಲೆ. ನೀನ್ ಜಮೀನ್ ತಾವೆಲ್ಲ ಕೆಲಸ ಮುಗಿಸ್ಕೊಂಡ್ ಬಾ, ನಾವು ವತರನಾಗೂ ಓಡಾಡ್ತಿರ್ತಾವ. ಏ ವತರನಾಗ ಅಷ್ಟಿಲ್ಲ ಬಿಡು, ಬಂದಿದ್ವಿ ಮಳೆ ಹುಯ್ತಿರುವಾಗ ಒಂದಷ್ಟು ಓಡಾಡ್ತಿರ್ತಾವಕ್ಕಪ್ಪ. ಆದ್ರೂ ವಸಿ ರಾತ್ರಿ ಕಾಲನೇ ಅವುಗಳ ಸಂಚಾರ ಜಾಸ್ತಿ. ಆಮೇಲೆ ಅದೇನೆ ಇದೆಲ್ಲ ಯಾಕೆ ಬಂತು ಅಂದ್ರೆ ರಾಜಣ್ಣ, ಪ್ರಕೃತಿ ಕಮಲಕ ಏನು ಮಾಡಕ್ ಹಾಕಿಲ್ಲ. ಏನೆಲ್ಲ ಬದಲಾವಣೆಗಳಾಗ್ತವೆ, ಅವುಗಳು ಜೀವಿಗಳು ಬರ್ತವೆ, ಆದ್ರೆ ಅವುಗಳಿಂದ ನಮಗ್ ಜಾಸ್ತಿ ತೊಂದರೆ ಆಗದೆ ಇರೋ ಹಂಗೆ ನಾವು ನೋಡ್ಕೋಬೇಕು. ಉಪ್ಟಗಳು ಮಳೆಗಾಲಕ್ಕೆ ಬೇಸಿಗೆಗಾಲಕ್ಕೆ ಚಳಿಗಾಲಕ್ಕೆ ಎಲ್ಲದಕ್ಕೂ ಬರ್ತವೆ ಒಂದೊಂದ್ ತರದ ಹುಳುಗಳು. ಆ ಪ್ರಕೃತಿ ಉಟ್ಕೊಳ್ಳೋದು ಪ್ರಕೃತಿನ ನಾಶ ಮಾಡ್ಬಿಡ್ತದೆ ಅಲ್ಲ, ನಾವು ನಾಶ ಮಾಡ್ತಾ ಇದೀವಲ್ಲ ಬಿಡು. ಈಗ ನೀವು ಮಾಡದ್ ಮಾಡಿ, ಇಲ್ಲ ಅಂದ್ರೆ ಕಮಲಕ್ಕಂತ ಒಂದು ತಿಂಡಿಗೆ ಆರ್ಡರ್ ಮಾಡ್ಬಿಡವ. ಏನ್ ತಿಂಡಿಯಪ್ಪ ನಿನ್ಗಲ್ಲ ಕಣಪ್ಪ, ಹುಳುಗಳಿಗೆ ಏನ್ ಗೊತ್ತಾ ಕಮಲಕ್ಕ. ಈಗ ಗೋಧಿ ತೌಡು ಅಕ್ಕಿ ಅಥವಾ ಗೋಧಿ ತೌಡು ಒಂದ್ 10 kg ತಗೊಳ್ಳೋದು, ಬೆಲ್ಲ ಹೊಸಿ ಮಾಮೂಲಿ ಬೆಲ್ಲ, ತುಂಬಾ ಏನ್ ಒಳ್ಳೆ ಬೆಲ್ಲ ಏನ್ ಬೇಕಾಕಿಲ್ಲ, ಏನ್ ರುಚಿ ನೋಡ್ ತಿನ್ನಕ್ಕಿಲ್ಲ, ಸಾವಯವ ಬೆಲ್ಲ ಹಾಕ್ಬಿಟ್ಬಿಟ್ಟಿ ಕಣ್ಮೇಲೆ ಒಳ್ಳೆ ಬೆಲ್ಲ ಬೆಲ್ಲ ಟೀ ಬೆಳ್ಳ ಕಾಪಿ ಸಾಯಿಲಿ ಅಂತಲ್ವೇ ಮಾಡೋದು. ಇದ್ರಲ್ಲೇ ಮಾಡಿಸುವ ಬಿಡು ಟೀನ. ಸರಿ ಬಿಡು, ನೀನೇ ಸಾವಯವ ಬೆಲ್ಲ ತಂದ್ಕೊಡ ಅದನ್ನೇ ಹಾಕ್ತೀನಿ. ಈಗ ಆಯ್ತು ಬಿಡು ಅಪ್ಪ, ಈಗ ತಿಂಡಿ ನೀನ್ ಮಾಡ್ತೀಯ ಅಥವಾ ಈಗ ಕಮಲಕ್ಕನ ಕೇಳಿ ಮಾಡ್ಸೋದ ಅಪ್ಪ? ನೀನ್ ಯಾರ ಹೇಳ್ತಾರ ಅವ್ರು ಮಾಡ್ಲಿಕ್ಕಪ್ಪ, ಅದ್ ಯಾರಿಗೆ ಹೇಳ್ತದೆ ಹೇಳು, ಮುಂದುವರ್ಸು. ಸರಿ ನಾನು ಹೇಳ್ತಾ ಇದ್ದೀನಿ, ಒಂದು 10 kg ಅಕ್ಕಿದು ಅಥವಾ ಗೋಧಿ ತವಡು ತಗೊಳ್ವ, ಅದಕ್ಕೋಸ್ಕರ ನೀರು ಹಾಕೋದು ಬೆಲ್ಲದ ನೀರು. ಬೆಲ್ಲದ ನೀರು ಹಾಕ್ಬೇಕು ಅಂದ್ರೆ ಹೊಸಿ ರುಚಿ ಇರಲಿ, ಜೊತೆ ಉಂಡೆ ಕಟ್ಟಕ್ಕೆ ಆಗ್ಬೇಕಲ್ಲ, ಹೊಸಿ ಅಂಟಂಟಾಗಿ ಸಕ್ಕರೆ ಇರಲಿ ಅಂತ. ಸಕ್ಕರೆ ಸಕ್ಕರೆ ಏನ್ ಮೂಟೆ ಮಡಗಿದ್ಯಾ ಮನೇಲಿ? ಕೊಡ್ತೀನಿ ಬಿಡು ಸುಬ್ಬಣ್ಣ. ಸರಿ ತಂದ್ ಮಡುಗು. ಸಕ್ಕರೆ ಇದಕ್ಕೆ ಒಂದು ನಾನು ಹೇಳದ್ನಲ್ಲ ಮೀತೋ ಮಿಲ್ ಅಂತ ಒಂದು 40 SP ಅಂತ ಅದು ಹೆಸರು. ಅದನ್ನ ಬೆರೆಸೋದು, ಬೆರೆಸ್ಬಿಟ್ಟು ಒಂದು 5 ಗಂಟೆ ಮಡಗಬೇಕು ನಾವು. ಯಾಕಂದ್ರೆ ಅದೆಲ್ಲ ಆ ಒಂದು ಹಿಟ್ಟಿನಲ್ಲಿ ಔಷಧಿ ಗುಣ ಎಲ್ಲ ಸೇರ್ಕೊಂಡು ಇಡಬೇಕು. ಆಮೇಲೆ ಅದನ್ನ ಸಂಜೆ ಹೊತ್ತಿಗೆ ಹೋಗ್ಬಿಟ್ಟು ನಮಗೋಸಿ ಅನುಮಾನ ಇರ್ತದೆ ಇಲ್ಲಾಂದ್ರೆ ಡೌಟೆಸ್ ಅನ್ ಕೇಳು, ಡೌಟೆಸ ಎಲ್ಲೆಲ್ಲಿ ಇರ್ತದೆ ಅಂತ. ಡೌಟೆಸ ಎಲ್ಲೆಲ್ಲಿ ಹೇಳ್ತಾನೆ ಅಲ್ಲಲ್ಲಿ ಮಡಗ್ಬಿಡೋದು. ಸರಿ ಸರಿ ಅಷ್ಟೇನೆ. ಇನ್ ಮಾಡಿ ಒಂದು 5 ಗಂಟೆ 5 ಗಂಟೆ ಹೊತ್ತಿಗೆ. ಯಾಕಂದ್ರೆ ನಾವು ಪರಂಗಿ ಹಣ್ಣೆ ಮಡಗಣ ಅಂದ್ರೆ ಎಷ್ಟೊತ್ತಿಗೆ ಮಡಗ್ತಾರೆ, ಎಲ್ಲಿ ಮಡಗ್ತಾರೆ, ಯಾರು ತೋಟ ತಿಂತಾರೆ ಅಂತ ಕೇಳ್ತಾವನು. ಅಲ್ಲ ಕಣ್ ಸುಬ್ಬಣ್ಣ, ಅದು ಸಿಹಿ ಆಗದೆ ಇಲ್ವೋ ಅಂತ ಏನಾದ್ರೂ ಟೆಸ್ಟ್ ಗೆಸ್ಟ್ ಮಾಡ್ಬೇಕು. ಯಾವ್ದು ಫಸ್ಟ್? ಉಂಡೆನ ಪರಂಗಿ ಅಣ್ಣ? ಅಲ್ಲ ಉಂಡೆಕಾಯ ಉಂಡ ಉಂಡ. ಈಗ ಉಂಡೆ ಟೆಸ್ಟ್ ಮಾಡಂಗಿದ್ರೆ ವಿಷ ಬೆರೆಸ್ತಾಳಲ್ಲ ಅದಕ್ಕಿಂತ ಮುಂಚೆ ಮಾಡು. ಆಮೇಲೆ ಹುಳ ಹಿಡಿಯಕ್ಕೆ ಅಂತ ನಾವು ಕಾಯ್ಕೊಂಡು ನೀನ ಹಂಗೆಲ್ಲ ಉಳಿದಂಗ ಒದ್ದಾಡ್ತಾ ಚೆನ್ನಾಗಿರುತ್ತೆ ಬಿಡು. ಈಗ ಆ ವಿಷ ಹಾಕಕ್ಕಿಂತ ಮುಂಚೆ ಟೇಸ್ಟ್ ನೋಡು ಅಂತಂದ್ರೆ ಅವ್ನು ಉಂಡೆನ ಬಿಟ್ಕೊಟ್ಟನ ಎಲ್ಲಾನು ಖಾಲಿ ಮಾಡಕ್ತಾನೆ. ತಿಂಡಿ ಚೆನ್ನಾಗ್ ಮಾಡ್ತಾಳೆ ಅಂತ ನಂಗೆ ಗೊತ್ತು. ಇಸು ಚೆನ್ನಾಗ್ ಮಾಡ್ದಾಳಪ್ಪ ನೋಡ್ಬೇಕಾ. ಕಮಲಕ್ಕ ಏನ್ ಅನ್ಕೊಂಡಿದ್ದೆ ಅದೇನು ಅಂತಾರಲ್ಲ ಅದೇನ ಹೇಳವ ಗಾದೆ ಏನಣ್ಣ ಅದು? ನಾರಿ ಮುನಿದ್ರ ಮಾರಿ ಅಂತ ಹಂಗೆ ಮುನ್ಸ್ಕೊಂಡ್ರೆ ಹಂಗೆ ಮಾಡ್ತಾಳೆ. ನಿಂಗೆ ನನಗ ಹಂಗ ಕಂಡಿಲ್ಲ ಬಿಡು. ಈಗ ಇದು ಈ ವರ್ಷದ್ದೇನೋ ಆಯ್ತು, ಮಳೆ ಎಲ್ಲ ಕಡಿಮೆ ಆದ್ರೆ ಹುಳುಗಳು ಹತ್ತಲಾಗಿ ಹೋಯ್ತವೆ. ಮುಂದಿನ ವರ್ಷ ಈಗ ಬರಬಾರ್ದು ಅನ್ನೋಂಗಿದ್ರೆ ನೋಡಪ್ಪ ಅದೇ ನಾನು ಹೇಳಿದ್ನಲ್ಲ, ಹಸಿ ಬದುಲೆಲ್ಲ ನೋಡ್ಬೇಕು. ಇದ ಆಶ್ರಯ ಸಸ್ಯಗಳು ಇರ್ಲೇ ಬೇಕಾಯ್ತದೆ, ಅದರಲ್ಲಿ ಇವುಗಳು ಯಾವ ಆಶ್ರಯ ಪಡೆದಂಗ ನೋಡ್ಕೋಬೇಕು. ಸುಬ್ಬಣ್ಣ ಈಗ ಚಂದ್ರಣ್ಣ ಈಗ ಹಿಂಗ್ ಮಾತಾಡ್ತಾನೆ, ಈಗ ತಾನೇ ಇಳಿದವನೆ ಕೃಷಿಗೆ ಶುರು ಮಾಡ್ಕೊಳ್ಳಿ ಸುಮ್ನಿರು. ಆಮೇಲೆ ಗಜಣ ಬಾ ಬಸವನ ಹುಳನೆಲ್ಲ ಇದ್ ಮಾಡಕ್ ಬಿಟ್ಟು ಬರೋ ಬಾ ಅಂದ್ಬಿಟ್ಟು ಕರೆಯಕ್ ಬತ್ತ ನೋಡು. ಆಮೇಲೆ ಈಗ ನಿಮ್ ಕರೀತಾ ನಾ ಬತ್ತಿಲ್ವಾ? ಬತ್ತೀನಿ ಬಿಡು, ಅದಕ್ಕೆ ನಾನು ಪುರ್ಸತ್ ಆಗಿವನಿ ಬತ್ತೀನಿ ಅದಕ್ಕೆ. ಈಗ ನೀನ್ ಏನೆಲ್ಲ ಮಾಡ್ತೀಯಪ್ಪ? ಈಗ ರಂಗೋಲಿ ಬಿಟ್ಟಿಯ? ರಂಗೋಲಿಯ ನಾನು ಹೇಳ್ಕೊಡ್ತೀನಿ ಬಿಡು, ಹೆಂಗ್ ರಂಗೋಲಿ ಹಾಕೋದು ಅಂತ. ಅಲ್ಲಿ ಗೆರೆ ಎಳೆಯದೆ ಹೇಳ್ಕೊಟ್ಬಿಟ್ಟು ದಿನ ಬಂದು ಚಂದ್ರಣ್ಣ ನಮ್ಮನೆ ಮುಂದೆ ಬಸಿ ರಂಗೋಲಿ ಹಾಕುವಂತ ದಿನ ಪ್ರಾಕ್ಟೀಸ ಮಾಡ್ಕೊಂಬಿಟ್ರೆ ನಾ ಏನವ ಮಾಡಿ. ಅಲ್ಲ ಈಗ ನಿನ್ ಕಲ್ಸೋದ್ ಹಂಗೇನೆ, ನಮ್ಮನೆ ಮುಂದೆ ನಿನ್ ಕೈಲಿ ರಂಗೋಲಿ ಹಾಕ್ಸಿ ಕಲಿಸ್ತೀನಿ. ಅಯ್ಯೋ ನಮ್ ಕಮಲಕ್ಕನ ಮನೆ ಮುಂದೆ ರಂಗೋಲಿ ಹಾಕಿದ್ರೆ ನಮ್ಗೇನು ದೇವ್ರು ಸಿಟ್ಟು ಮಾಡ್ಕೊಂಡು? ಖಂಡಿತ ಇಲ್ಲ, ಇನ್ನು ವರ ಕೊಡ್ತಾನೆ ಸುಮ್ನೀರು. ಚೆನ್ನಾಗಿ ಕಲಿತ ಮೇಲೆ ಹೋಗ್ಬಿಟ್ಟು ಬಿಡುವಂತೆ. ಕಾಂಪಿಟೇಷನ್ ಕಳಿಸ್ಬಿಡಕಪ್ಪ ನನ್ನ. ಇಲ್ಲ ಇಲ್ಲ ಕಾಂಪಿಟೇಷನ್ ಮಾಡ್ತಾರಲ್ಲ ಅದಕ್ಕೆ ಕಾಂಪಿಟೇಷನ್. ಅಲ್ಲ ಈಗ ನೀನು ಸಾಯಂಕಾಲದ ಹೊತ್ತು ಮಾತ್ರ ಟೀ ತಿಂಡಿ ಎಲ್ಲ ಕೊಡ್ತಿದ್ಲು, ನೀ ರಂಗೋಲಿ ಹಾಕಕ್ಕೋದ್ರೆ ಒತ್ತರ ಹೊತ್ತು ತಿಂಡಿ ಕೊಡ್ತಾಳ. ಓಹೋ ತಕಳಪ್ಪ ಅಲ್ಲಪ್ಪ, ಇವನನ್ನ ನಾವ್ ಹೇಳ್ತಿರೋದ್ ಎಲ್ಲಿಗೆ? ರಂಗೋಲಿ ಹಾಕ್ಬೇಕಾಯ್ತು ಜಮೀನ್ ತಾವು. ಇವನ್ ದಿನ ಅಲ್ಲಿ ಬಂದು ಇಲ್ಲಿ ರಂಗೋಲಿ ಹಾಕೊಂಡು ತಿಂಡಿ ಕಾಯ್ಕೊಂಡು ಕೂತ್ರೆ ಬಸ್ಸು ನುಳು ನೋಡೋರು ಯಾರಪ್ಪ ನೀನು? ದಿನ ಹಾಕದಾರ ಅದಕ್ಕೆ ಇಸುವಾ ಬಸ್ಸು ನುಳುಕ. ಅಲ್ಲ ಕಣಪ್ಪ, ರಂಗೋಲೆ ಬಿಡೋದು ನೀನೇನ್ ಮನೆ ಮುಂದೆ ಬಿಡ್ತೀಯಲ್ಲ ರಂಗೋಲೆ ಬಿಡೋದು ಬೆಳೆ ಕಡೆ ಬರದೇ ಇರ್ಲಿ ಇಂತ ತಡಿಯಕ್ಕೆ. ಹೋಗಪ್ಪ ನೀನು ಅದ ಹೆಂಗ ಗೆರೆ ಎಳೆದು ತೋರಿಸು, ನಾನು ಮುಂದುವರಿಸ್ತೀನಿ. ಒಟ್ನಲ್ಲಿ ನಾವೇ ನಾ ಹೇಳಲಿಲ್ವಾ ಮದುವೆ ಆಗು ಅಂದ್ರೆ ನೀನೇನೇನು ಇಡ್ತೀಯ ಅಂದಂಗ ಐತಿ. ಈಗ ನಿಂಗೆ ನಮ್ಮನೇಲಿ ಒಂಥರ ಡಬ್ಬಿ ಕಂಡಂಗ ಐತೆ, ಅದ್ ಕೊಡ್ತೀನಿ ಸುಮ್ನೀರು. ಅದಕ್ಕೆ ಹಾಕ್ಬಿಟ್ಟು ಅದ್ ಎಳ್ಕೊಂಡ್ ಹೋದ್ರೆ ರಂಗೋಲೆ ತರ ಎಳೆ ಬರ್ತದೆ. ಏನು ಅದೇ ಪ್ಯಾಟ್ಗೆ ಹೋಗಿದ್ದಲ್ಲ ತಂದಿದ್ದೆ ತಗಡನ್ ಡಬ್ಬ ಐತೆ. ನೀನ್ ತಿಳ್ಕೊಂಡಿರೋ ಸರಿ ಇಲ್ಲ ಬಿಡು. ಇವನೇನ್ ಮಾಡ್ತಾನೆ ಗೊತ್ತಾ ಅಪ್ಪ, ಅದನ್ನ ಎಳ್ಕೊಂಡು ಹೋಗೋರು ಯಾರು? ಡಬ್ಬಿ ಹಿಡ್ಕೊಂಡು ಹೋಗೋರು ಯಾರು? ಅದೇ ಹೊಸ ಎಳ್ದ್ಬಿಟ್ಟು ತೋರಿಸಬಹುದು ಅಂತ ಕರಿತನ್ಬೇಕು ನೀವು. ಹಂಗಿದ್ರಾಗಿಲ್ಲ ಬಿಡು. ಅಲ್ಲ ಡಬ್ಬಿ ನಿಂದೆ ತಾನೆ? ನಂದೇ ನಂದೇ. ಅದನ್ನೇ ಕೇಳ್ತಾನ ಅವನು, ಡಬ್ಬಿ ನಿಂದೆ ತಾನೆ ಹೇಳ್ಬೇಕು ನೀನೇ ತಾನೆ ಅಂತ. ಆಯ್ತು ಚಂದ ಕಡೆ ಕಣ ಡಬ್ಬಿ ಬಹಳ ಬಣ್ಣ ಬಣ್ಣದಾಗದೆ. ಆಯ್ತು ಕೊಡವ ನೀನ ಡಬ್ಬಿಯ, ನಾನು ಹೇಳಿತೀನಿ ಯಾರು ಬೇಡ. ಈಗ ಏನಪ್ಪ ಮುಂದಕ್ಕೆ ಸುಬ್ಬಣ್ಣ? ಈಗ ನಿಮ್ ಜಮೀನ್ ತಾವು ಹಸಿ ರಂಗೋಲೆ ಪ್ರಾಕ್ಟೀಸ್ ಮಾಡ್ಕೊ. ಆಯ್ತಾಯ್ತು, ಆಮೇಲೆ ವಿಚಾರಸವ ಎಲ್ಲೆಲ್ಲಿ ಬಂದದೆ ಅಂತ ಅಲ್ಲೆಲ್ಲ ಹೋಗಿ ಮಾಡವ. ಸುಬ್ಬಣ್ಣ ಪರಂಗಿ ಹಣ್ಣು ನಿಮ್ಮನೆಯಾಗೆ ಪರಂಗಿ ಬಿಟ್ಟೈತೆ ಅಂತಿದ್ಯಾ? ಮತ್ತೆ ಅಲ್ಲಿ ಮಡಗ್ತಿದೀವಿ ಅಂದ್ರೆ ಟೈಮ್ ಕೇಳ್ತಿಲ್ಲ ನೀನು? ಓಲೆ ಬುಡಪ್ಪ ಕೇಳ್ದೆ ಏನ್ ಬಸವನೊಳಗೆ ವಾಚಿದ್ದದ ಅಂತಂದೆ ಮೊದಲಿಯ ನೀನು. ಈಗ ಗೊತ್ತಾಯ್ತಲ್ಲಪ್ಪ ಎಲ್ಲೆಲ್ಲಿ ಯಾರ್ಯಾರ ಕೈನಲ್ಲಿ. ನಮ್ಮನೆಗೆ ಒಂದ್ 4 ಪರಂಗಿ ಹಣ್ಣು ತಂದ್ಕೊಡು. ಆಯ್ತು ಬಿಡ ತಿನ್ನಕ್ಕೆ ನೋಡ ಅದ್ರಲ್ಲೂ ನೀನ್ ಅಳತೆ ಹಾಕು ಚೆನ್ನಾಗಿರತ್ ತಂದ್ಕೊಡ ಅಷ್ಟೇ ಒಬ್ಳಿಯೇ ಯಾಕೆ ಅಲ್ಲಿ ನಮ್ ಯಜಮಾನಪ್ಪ ಇಲ್ವಾ ನನ್ ಮಗಳಿಲ್ವಾ ಅಲ್ಲಕವ್ವ ಅದೇನೋ ಪ್ಯಾಟೆಗೆ ಹೋಗವ್ರೆ ಹೋಗ್ಬಿಟ್ ಬರ್ತಾರೆ ಅಯ್ಯ ಇಟ್ಟಿರ್ತೀನ್ ಬಿಡಣ್ಣ ಅದೇಂತದ ಅದಲ್ಲ ಫ್ರಿಡ್ಜು ಅದ್ರೊಳಗೆ ಇಟ್ಟಿರ್ತಾಳ ಬಿಡು ಸರಿ ಕಣಪ್ಪ ಈಗ ಇಷ್ಟು ಮಾಡವ ಬಸವನ ಹುಳುಗಳು ಬರದೇ ಇರಂಗ್ ನೋಡ್ಕೊಂಡ್ರೆ ಎಷ್ಟೋ ಕೆಲಸ ಆದಂಗೆ ಆಯ್ತದೆ ಇವು ಒಂದ್ರಿಂದ ಒಂದು ಬೇರೆ ಬೇರೆ ರೋಗಗಳು ಮನುಷ್ಯರಿಗೂ ಇವರು ಏನಾರು ಸಂಪರ್ಕಕ್ಕೆ ಬಂದ್ರೆ ರಾಜಣ್ಣ ಗೊತ್ತಿರಕ್ಕಿಲ್ಲ ಮಳೆಗಾಲದಲ್ಲಿ ಹರಡುವಂತ ಕೆಲವು ರೋಗಗಳು ಅವುಗಳಿಗೂ ಇದು ದಾರಿ ಮಾಡಿಕೊಡ್ತವೆ ಹಿಂಗಾಗಿ ಮನೆ ಒಳಗಡೆ ಏನಾದ್ರು ಕಂಡ್ರೆ ಕಮಲಕ ಉಪ್ಪಿನ ಪುಡಿ ತಗೊಂಡಿದ್ದೆ ಅದಕ್ಕೆ ಮೇಲೆ ಎರಚು ಅಲ್ಲೇ ಅದೊಂಥರ ಸತ್ತಂಗ್ ಮಲಿಕೊಳ್ತದೆ ಅದನ್ನ ತೆಗೆದು ಒಂದು ದೂರ ಹತ್ಲಾಗಿ ಹಾಕಿದ್ರಾಯ್ತು ಅದ್ರ ಮೇಲೆ ನೋಡವ ಉಪ್ಪಿನ ಸಾರಿಗೆ ಮಾತ್ರ ರಾಜಣ್ಣ ಈಗ ಮಳೆ ಬೀಳ್ತಾ ಇದೆ ಅಲ್ವಪ್ಪ ಮಳೆ ಎಲ್ಲ ಬಿದ್ದು ನೆಲ ಎಲ್ಲ ಒದ್ದೆ ಆಗ್ಬಿಟ್ಟದೆ ಮಳೆ ಇಲ್ಲ ಅಂತಂದ್ರೆ ಅದೇ ಪಕ್ಕದ ಪ್ಯಾಟೆಗೆ ಹೋಗ್ಬಿಟ್ಟು ಹೊಸಿಯ ಒಂದ್ ಮೂಟೆ ಉಪ್ಪನ್ನ ತಂದು ಕಮಲಕ್ಕನ ಮನೇಲಿ ಇಟ್ಟಿ ಬೇಕು ಅಂದಾಗ ತಗೊಂಡೋಗಿ ಎರ್ಚಮ್ಮ ನಮ್ಗೆ ಉಪ್ಪ ಅದಕ್ಕೆ ಪರಂಗಿ ಹಣ್ಣು ನೀ ತಗೊಂಬ ಉಪ್ಪು ನಮ್ ರಾಜಣ್ಣ ತರ್ಲಿ ನೋಡ್ದೆ ನೀನು ಅಲ್ಲಿ ಹಾಕ್ಬಿಡಿ ಸರಿ ಬಿಡಪ್ಪ ಈಗ ಒಟ್ಟಿನಲ್ಲಿ ಹತೋಟಿ ಮಾಡಿದ್ರೆ ಎಷ್ಟೋ ಒಳ್ಳೇದಾಯ್ತದೆ ಇದು ಈ ಸುತ್ತಮುತ್ತ ಊರುಗಳಲ್ಲೂ ಆಯ್ತದೆ ನೀರಿನ ಮೂಲಗಳಲ್ಲಿ ಹಸಿ ನೀರು ನಿಲ್ದೇ ಇರಂಗೆ ನಾವು ನೋಡ್ಕೋಬೇಕು ಬೆಳೆಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಬಿಟ್ಕೊಂಡು ಜಾಸ್ತಿ ನೀರು ಪೋಲಾಗದೇ ಇರೋ ನೋಡ್ಕೊಂಡ್ರೆ ಇವುಗಳು ಒಂದು ಅಲ್ಲೇನು ಬಂದರೂ ಏನು ಉಳಿಯೋಕ್ಕಿಲ್ಲ ಮತ್ತೆ ಮುಂದಕ್ಕೆ ಹೊರಟೋಯ್ತವೆ ಮುಂದಕ್ಕೆ ಅಂದರೆ ಪಕ್ಕ ಜಮೀನಿಗೆಲ್ಲ ನಮ್ಮ ಊರಿಂದಾನೆ ಮುಂದಕ್ಕೆ ಹೋಯ್ತವೆ ಈಗ ಸುಬ್ಬಣ್ಣ ಈಗ ನನಗೆ ಸಮಯ ಆಯ್ತಾದ ಯಾಕೆ ಗೊತ್ತಪ್ಪ ಅದೇ ಯಾವ್ದೋ ಪಕ್ಕದೂರಲ್ಲಿ ಏನು ಆಗ್ಬಿಟ್ಟಿದ್ದದಂತೆ ಒಂದ್ ನಾಲ್ಕು ಪದ ಆಡು ಅಂತ ನಮ್ಮ ಫೋನ್ ಮಾಡಿದ್ದ ಅಯ್ಯೋ ಏನ್ ಪದ ಆಡ್ಸದ್ಯಾ ನಿಮ್ ಕೆಲ್ಸ ಸರಿ ನಾನು ಟೀ ತರಕ್ ಒಳಗೋಯ್ತಾ ಇವ್ನಿ ಅಷ್ಟೊತ್ತಿಗೆ ಬೇಗ ಒಂದು ಆಡೇಳು ಅಲ್ಲಿ ತಂಗ ಕೇಳಿಸ್ಲಿ ಆನು ಮಲೆ ಅದು ಕಾರ ಗುಂಜು ಮಲೆ ಗುರು ಕಾರ ಮೂಡಾಲ ಮಲೆಯ ಮಾಯ್ಕಾರ ಬಾನನ್ನ ಮಾದೇವ ಅಯ್ಯ ಮೂಡಾಲ ಮಲೆಯ ಮಾಯ್ಕಾರ ಬಾನನ್ನ ಮಾದೇವ ನಾನು ಈಗ ಕಡಿತೀನಿ ನೀವು ಅದೇನೋ ಕಾಫಿ ನೀರ್ನೋ ಟೀ ನೀರ್ನೋ ಈ ಕಡೆ ತತ್ತ ಹೋಗಿದ್ ಬತ್ತೀನಿ ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ ಭಾಗವಹಿಸಿದ್ದವರು ಉನ್ನತಂತ ಪಂಕ್ತಿ ಇಲ್ಲವೇ ಮೂರು ಅಥವಾ ಅದಕ್ಕಿಂತ ಹೆಚ್ಚು ಹಲ್ಲುಗಳನ್ನು ಕಳೆದುಕೊಂಡವರಿಗೆ ಉಚಿತವಾಗಿ ಕೃತಕ ದಂತ ಪಂಕ್ತಿಯನ್ನು ನೀಡಲಾಗುವುದು ಕರ್ನಾಟಕ ಸರ್ಕಾರದಿಂದ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ದಂತಭಾಗ್ಯ ಯೋಜನೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯದ ಪ್ರಕಟಣೆ ಕೃಷಿ ದರ್ಪಣ ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ ಕೇಳುಗರಿಗೆಲ್ಲ ನಮಸ್ಕಾರ ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ ಜುಲೈ 18 ಸೋಮವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಕೃಷಿ ವಿಜ್ಞಾನ ಕಲಿಕೆಯ ಹಾಗೂ ಉದ್ಯೋಗದ ಅವಕಾಶಗಳನ್ನು ಕುರಿತು ಮಂಡ್ಯದ ವಿಸಿ ಫಾರಂನಲ್ಲಿರುವ ಕೃಷಿ ಮಹಾವಿದ್ಯಾಲಯದಲ್ಲಿ ಡೀನ್ ಆಗಿರುವ ಡಾಕ್ಟರ್ ಎಸ್ಎಸ್ ಪ್ರಕಾಶ್ ಅವರೊಂದಿಗೆ ಸಂದರ್ಶನವಿದೆ ಎಲ್ಲ ವಿಶ್ವವಿದ್ಯಾಲಯಗಳಲ್ಲೂ ಎರಡು ವರ್ಷಗಳ ಕೃಷಿ ಡಿಪ್ಲೊಮೋ ಕಾರ್ಯಕ್ರಮ ಅಥವಾ ಕೃಷಿ ಪಶುಸಂಗೋಪನೆ ಕಾರ್ಯಕ್ರಮ ಹೀಗೆ ಎರಡು ವರ್ಷಗಳ ಅವಧಿಯ ಒಂದು ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮದಲ್ಲಿ ನಾವು